ಹಾಗಾಗಿ ರೈತರು ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡ್ಕೋಬೇಕು. ಇದು ಅವ್ರಿಗೋಸ್ಕರ ಮಾಡಿರುವಂತ ಒಂದು ವ್ಯವಸ್ಥೆ. ಈ ವ್ಯವಸ್ಥೆನ ಅವ್ರು ಹೆಚ್ಚು ಬಳಸಿದಂಗೆ ಇದು ಪಾರದರ್ಶಕತೆಯನ್ನ ಹೆಚ್ಚಾಗಿ ನಾವು ಮೈಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜಾನವರಿ 2018 ನಿಂದ ಈ ಒಂದು ಕಾರ್ಯಕ್ರಮ ಜಾರಿಯಾಗಿರುತ್ತೆ. ಈಗಾಗಲೇ ಸಾಕಷ್ಟು ಪ್ರಚಾರನ ಮಾಡಿದೀವಿ, ತರಬೇತಿಗಳನ್ನ ನೀಡಿದೀವಿ, ರೈತರಿಗೂ ನೀಡಿದೀವಿ, ಜೊತೆಗೆ ಮಾರಾಟಗಾರರಿಗೂ ನೀಡಿದೀವಿ. ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ಬಳಸ್ಬೇಕು ಅನ್ನೋದ್ರ ಬಗ್ಗೆ. ಆದ್ರೂ ಕೆಲವು ರೈತರಿಗೆ ಇನ್ನ ಅದ್ರ ಬಳಸೋಕೆ ಅಥವಾ ಅದರ ಪ್ರಯೋಜನ ತಗೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಅವ್ರ ಮನಸ್ಸಿಗೆ ಅವ್ರು ಬಂದಿಲ್ಲ. ಯಾವಾಗ ನಮ್ಮ ರೈತರಲ್ಲಿ ಜಾಗೃತಿ ಮೂಡುತ್ತೆ, ಅರಿವು ಮೂಡುತ್ತೆ, ಇದನ್ನ ಬಳಸಬೇಕು, ನಾವು ಬಳಸೋದ್ರಿಂದ ಒಂದು ಪಾರದರ್ಶಕತೆ ನಿರ್ವಹಣೆ ಆಗುತ್ತೆ ಅಂತ, ಆಗ ಈ ಒಂದು ವ್ಯವಸ್ಥೆ ಯಶಸ್ವಿ ಆಗುತ್ತೆ. ಮತ್ತೆ ಕಲಬೆರಕೆ ಕನ್ನಡಿಯ ಬಗ್ಗೆನೂ ತರಬೇತಿಗಳು ಕೊಡ್ತಾ ಇರ್ತೀರ? ಹಾ, ತರಬೇತಿ ಕಲಬೆರಕೆ ನಮ್ಮ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ರೈತರಿಗೆ, ರೈತ ಮಹಿಳೆಯರಿಗೆ ಯಾವ ರೀತಿ ರಸಗೊಬ್ಬರಗಳನ್ನ ನಕಲಿ ಅಥವಾ ಕಲಬೆರಕೆಯನ್ನು ಕಂಡುಹಿಡಿಬೇಕು ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ರೈತ ಬಾಂಧವರೇ, ತಮಗೆ ಈ ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನ ಕಂಡುಹಿಡಿಯುವಂತಹ ವಿಧಾನಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಎಂ ಗಾಯತ್ರಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8277729827. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8277729827. ತುಂಬ ಸಂತೋಷ ಗಾಯತ್ರಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನಕಲಿ ಮತ್ತು ಕಲಬೆರಕೆಯ ರಸಗೊಬ್ಬರಗಳನ್ನು ಯಾವ ರೀತಿಯಾಗಿ ಅವರು ಕಂಡುಹಿಡಿಯಬಹುದು, ಜೊತೆಗೆ ಈ ರಸಗೊಬ್ಬರಗಳನ್ನು ಕೊಳ್ಳುವಾಗ ಯಾವ್ಯಾವ ಅಂಶಗಳನ್ನು ಅವರು ಗಮನಿಸಬೇಕಾಗತ್ತೆ, ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರಸಗೊಬ್ಬರಗಳ ಕಲಬೆರಕೆ ಪತ್ತೆ ಹಚ್ಚುವಿಕೆ ಕುರಿತು ಉಪನಿರ್ದೇಶಕರಾದ ಎಂ ಗಾಯತ್ರಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದರೆ ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಇನ್ನೀಗ ಕೃಷಿ ಮಾಹಿತಿ. ಬೆಂಡೆ ನಮ್ಮ ರಾಜ್ಯದಲ್ಲಿ ಬೆಳೆಯುವಂತಹ ಒಂದು ಮುಖ್ಯವಾದ ತರಕಾರಿ ಬೆಳೆ. ಇದರಲ್ಲಿ ಸಿ ಜೀವಸತ್ವ ಇದೆ, ಜೊತೆಗೆ ಅಯೋಡಿನ್ ಮತ್ತು ಸುಣ್ಣದ ಅಂಶ ಕೂಡ ಇದೆ. ಬೆಂಡೆಯನ್ನು ಎಲ್ಲ ವಿಧವಾದ ಮಣ್ಣಲ್ಲಿ ಬೆಳೆಯಬಹುದು, ಆದರೆ ನೀರು ಬಸಿದು ಹೋಗುವಂಥ ಮರಳು ಮಿಶ್ರಿತ ಗೋಡು ಮಣ್ಣು ಉತ್ತಮ ಅಂತ ಹೇಳಬಹುದು. ದಕ್ಷಿಣ ಒಣಪ್ರದೇಶದಲ್ಲಿ ಜೂನ್ ಜುಲೈ ತಿಂಗಳು ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳು ಬಹಳ ಸೂಕ್ತ. ಗುಡ್ಡಗಾಡು ಪ್ರದೇಶದಲ್ಲಿ ಜನವರಿ ಫೆಬ್ರವರಿ ತಿಂಗಳುಗಳು ಸೂಕ್ತವಾದಂಥ ಕಾಲ. ಕರಾವಳಿ ಪ್ರದೇಶದಲ್ಲಿ ಜೂನ್ ಜುಲೈನಲ್ಲಿ ನಾವು ಬೇಸಾಯವನ್ನು ಪ್ರಾರಂಭಿಸಬಹುದು. ಇನ್ನು ಬೆಂಡೆಯಲ್ಲಿರುವಂಥ ಸುಧಾರಿತ ತಳಿಗಳಿಗೆ ಬಂದರೆ ಪೂಸಾ ಸವಾನಿ ಅಂತ ಇದೆ. ಈ ಒಂದು ತಳಿ ಎಲ್ಲ ವಲಯಗಳಿಗೆ ಶಿಫಾರಸು ಮಾಡಿರುವಂಥ ತಳಿ. ಹಳದಿ ನಂಜುರೋಗಕ್ಕೆ ಸ್ವಲ್ಪ ಮಟ್ಟಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಮತ್ತೊಂದು ತಳಿ ಸೆಲೆಕ್ಷನ್ 4 ಅಂತ. ಇದರ ಕಾಯಿಗಳು ಮಧ್ಯಮ ಗಾತ್ರವನ್ನು ಹೊಂದಿರುತ್ತವೆ. ಹಳದಿ ನಂಜುರೋಗಕ್ಕೆ ಸ್ವಲ್ಪ ಮಟ್ಟಿಗೆ ನಿರೋಧಕ ಶಕ್ತಿ ಈ ತಳಿಗಿರುತ್ತೆ. ಇದು ಸಂಸ್ಕರಣೆಗೆ ಸೂಕ್ತವಾದಂಥ ತಳಿ. ಸೆಲೆಕ್ಷನ್ 7 ಮತ್ತೊಂದು ತಳಿ. ಕಾಯಿಗಳು ಮಧ್ಯಮ ಗಾತ್ರವನ್ನು ಹೊಂದಿರುತ್ತವೆ, ಉದ್ದವಾಗಿರ್ತವೆ, ಮತ್ತು ಹಳದಿ ನಂಜುರೋಗಕ್ಕೆ ಇದು ಸಾಕಷ್ಟು ನಿರೋಧಕ ಶಕ್ತಿಯನ್ನು ಹೊಂದಿದೆ. ಸೆಲೆಕ್ಷನ್ 9 ಅಂತ ಮತ್ತೊಂದು ತಳಿ ಇದೆ. ಇದರ ಕಾಯಿಗಳು ಉದ್ದವಾಗಿರ್ತವೆ ಮತ್ತು ಮೃದುವಾಗಿರ್ತವೆ. ಇದು ಹಳದಿ ನಂಜುರೋಗಕ್ಕೆ ಹೆಚ್ಚು ನಿರೋಧಕ ಶಕ್ತಿಯನ್ನು ಹೊಂದಿದೆ. ಮತ್ತೊಂದು ತಳಿ ವೈಟ್ ವೆಲ್ವೆಟ್ ಅಂತ ಕರೀತಾರೆ. ಇದನ್ನು ಹಾಲು ಬೆಂಡೆ ಅಂತ ಕೂಡ ಕರೀತಾರೆ. ಇದು ಸ್ಥಳೀಯ ತಳಿ, ನಮ್ಮ ರಾಜ್ಯದಲ್ಲಿ ಹೆಚ್ಚು ಜನಪ್ರಿಯ ಆಗಿದೆ. ನಾವು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 7.5 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. 25 ಟನ್ನಷ್ಟು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. 125 ಕಿಲೋಗ್ರಾಂನಷ್ಟು ಸಾರಜನಕ, 75 ಕಿಲೋಗ್ರಾಂನಷ್ಟು ರಂಜಕ ಮತ್ತು 63 ಕಿಲೋಗ್ರಾಂನಷ್ಟು ಪೊಟಾಷನ್ನು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಕೊಡಬೇಕಾಗತ್ತೆ. ಬಿತ್ತನೆ ಮಾಡೋದಕ್ಕೆ ಭೂಮಿಯನ್ನು ಸಿದ್ಧ ಮಾಡ್ಕೋಬೇಕು. 60 ಸೆಂಟಿಮೀಟರ್ ಅಂದರೆ 2 ಅಡಿಗೆ 1 ಹಾಗೆ ತಗ್ಗು ಮತ್ತು ದಿನ್ನೆಗಳನ್ನು ಮಾಡಿಕೊಂಡು ಆಮೇಲೆ ಪೂರ್ತಿ ಸಾವಯವ ಗೊಬ್ಬರ ಮತ್ತು ಅರ್ಧ ಭಾಗದಷ್ಟು ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟಾಷನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬೀಜ ಚೆನ್ನಾಗಿ ಮೊಳಕೆ ಬರೋದಕ್ಕೆ 15 ಗಂಟೆ ಕಾಲ ಅದನ್ನು ನೀರಿನಲ್ಲಿ ಅದ್ದಿ ನೆನೆಸಿಡಬೇಕಾಗತ್ತೆ. ಬೀಜವನ್ನು 1 ಅಡಿ ಅಂತರದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆ ಮಾಡಿದ 4 ವಾರದ ನಂತರ ಉಳಿದ ಅರ್ಧ ಭಾಗದಷ್ಟು ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಭೂಮಿಗೆ ಅನುಗುಣವಾಗಿ 5-7 ದಿನಕ್ಕೊಮ್ಮೆ ನೀರನ್ನು ಕೊಡಬೇಕು. ಕಳೆಗಳಿಂದ ಬೆಳೆ ಪ್ರದೇಶವನ್ನು ಮುಕ್ತವಾಗಿರುವಂತೆ ನೋಡ್ಕೋಬೇಕು. ಈ ಬೆಂಡೆ ಬೆಳೆಗೆ ಬರುವಂಥ ಮುಖ್ಯವಾದ ಕೀಟಪೀಡೆಗಳಲ್ಲಿ ಜಿಗಿಹುಳು, ಕೆಂಪು ಹತ್ತಿ ತಿಗಣೆ, ಹೇನು ಮತ್ತು ಕಾಯಿ ಕುರಿಯುವಂಥ ಹುಳುಗಳು ಬಹಳ ಮುಖ್ಯವಾದಂಥವು. ರೋಗಗಳಲ್ಲಿ ಹಳದಿ ನಂಜು ರೋಗ, ಬೂದಿ ರೋಗ, ಎಲೆ ಚುಕ್ಕೆ ರೋಗ ಮತ್ತು ಗಂಟು ಬೇರು ಜಂತು ರೋಗಗಳು ಬಹಳ ಮುಖ್ಯವಾದಂಥವು. ಬಿತ್ನೆಯಾದ 2 ವಾರದ ನಂತರ ಸಸಿಗಳನ್ನು 2 ml ಆಕ್ಸಿಡೆಮೆಟಾನ್ ಮೀಥೈಲ್ ಜೊತೆಗೆ 3 gram ನೀರಿನಲ್ಲಿ ಕರಗುವಂಥ ಗಂಧಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಆ ಬೆಳೆಗೆ ಸಿಂಪರಣೆ ಮಾಡಬೇಕಾಗುತ್ತೆ. ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 360 ಲೀಟರ್ ಸಿಂಪರಣಾ ದ್ರಾವಣವನ್ನು ನಾವು ಬಳಸ್ಕೋಬೇಕಾಗುತ್ತೆ. ಇನ್ನು ಬಿತ್ನೆಯಾದ 5 ವಾರದ ನಂತರ 4 gram